ನುಡಿಯಲಿ ಹಾಡಿದೆ, ಸವಿ ನುಡಿಯಲಿ ಹಾಡಿದೆ. ಜಯ ಸಿಂಹ ಬಲ್ಕ, ಜಯ ಸಿಂಹ ಜಯ ಸಿಂಹ ಬಲ್ಕ, ಜಯ ಸಿಂಹ. ಜಯ ಸಿಂಹ ಬಲ್ಕ, ಜಯ ಸಿಂಹ ಜಯ ಸಿಂಹ ಬಲ್ಕ, ಜಯ ಸಿಂಹ. ರೈತ ಬಾಂಧವರೇ, ದುಡಿಮೆಯೇ ದೇವರು ಅಂತ ಅಂದ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಪ್ರೀತಿಯಿಂದ, ಗೌರವದಿಂದ, ಪೂಜನೀಯ ಭಾವನೆಯಿಂದ ಸ್ವೀಕರಿಸಿಕೊಂಡು ಆಳವಾಗಿ ತೊಡಗಿದಾಗ ನಿಮಗೆ ಸಿಗುವ ಪ್ರತಿಫಲವೇ ಬೇರೆ. ಯಾಕೆ ಕೆಲವೊಬ್ಬರು ತಮ್ಮ ಕಸುಬಿನಲ್ಲಿ ಚೆನ್ನಾಗಿಲ್ಲ, ಕೆಲವೊಬ್ಬರು ತುಂಬ ಉತ್ತಮವಾಗಿದ್ದಾರೆ ಅಂತ ನೋಡೋದಾದರೆ, ಅವರು ತೊಡಗಿಸಿಕೊಂಡಿರುವ ಪರಿ ವಿಶ್ರಾಂತಿಗೂ ಪ್ರಾಮುಖ್ಯತೆ ಕೊಟ್ಟು ಊಟೋಪಚಾರವನ್ನು ಉತ್ತಮವಾಗಿ ಸ್ವೀಕರಿಸಿಕೊಂಡು ಉತ್ತಮವಾಗಿ ದುಡಿಮೆ ಮಾಡ್ಕೊತ ಹೋದರೆ ನಿಮಗೆ ಬೇಡ ಅಂದ್ರೂ ಬೆಳವಣಿಗೆ ಜೊತೆಗೆ ಸೇರ್ತಾ ಬರುತ್ತೆ. ಹಾಗೆ ನಿಮ್ಮ ಬೆಳವಣಿಗೆಯನ್ನು ನೀವು ತಡೆ ಹಿಡಿಲಿಕ್ಕೂ ಆಗೋದಿಲ್ಲ, ಯಾಕಂದರೆ ನೀವು ಪರಿಶ್ರಮ ಪಟ್ಟಿರ್ತೀರಲ್ಲ, ಪರಿಶ್ರಮಕ್ಕೆ ತಕ್ಕಂತೆ ಫಲ. ವ್ಯಕ್ತಿಗಳು ಸರಿಯಾಗಿ ದುಡಿಲಿಲ್ಲ ಅಂದರೆ ಬೆಳವಣಿಗೆ ಅಷ್ಟಕ್ಕಷ್ಟೇ. ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿ ನೋಡ್ತಾ ನೋಡ್ತಾ ತುಂಬ ಜನ ಹಿಂದೆಲ್ಲ ಅಭಿವೃದ್ಧಿ ಆಗಿದ್ದಾರೆ, ಈಗಲೂ ಬೇಸಾಯದಲ್ಲಿ ಬೆಳೀತಾ ಇರುವ ಜನಗಳಿಗೂ ಕೊರತೆ ಇಲ್ಲ. ನಾವು ಎಷ್ಟು ಚೆನ್ನಾಗಿ ವೈಯಕ್ತಿಕವಾಗಿ ಹಾಗೆ ಕೌಟುಂಬಿಕವಾಗಿ ಭೂಮಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಉತ್ಪನ್ನ ಹಣ ಲಭಿಸ್ತಾ ಹೋಗ್ತದೆ. ಭೂಮಿ ನಮಗೇನೆಲ್ಲ ಕೊಡುತ್ತೆ ನೋಡಿ ಅಲ್ವಾ. ನಾವು ಏನು ಬೇಕಾದರೂ ಬೆಳಿಬೋದು, ಆಹಾರ ಧಾನ್ಯಗಳ, ತರಕಾರಿಗಳ, ಹಣ್ಣುಗಳನ್ನು, ಮರಗಿಡಗಳನ್ನು, ಜಾನುವಾರುಗಳನ್ನು, ಇಲ್ಲವೇ ಮೇಕೆ, ಕುರಿ, ಹಂದಿ, ಹೀಗೆ ಏನೆಲ್ಲ ಜಾನುವಾರುಗಳನ್ನು, ಪ್ರಾಣಿಗಳನ್ನು ಸಾಕ್ಕೊಳ್ಬೋದು. ಸ್ವಲ್ಪ ಪ್ರದೇಶದಲ್ಲೇ ಕೋಳಿಗಳನ್ನು ಸಾಕ್ಕೊಂಡು ಒಳ್ಳೆ ದುಡ್ಡು ಮಾಡಿಕೊಂಡಿರೋರಿದ್ದಾರೆ. ಇನ್ನು ಬೇರೆ ಬೇರೆ ಜೀವಿಗಳನ್ನು ಸಾಕಿ ಹಣವನ್ನು ಸಂಪಾದನೆ ಮಾಡಿರೋರಿದ್ದಾರೆ. ಮೀನುಗಳು ನೀರನ್ನೇ ಆಶ್ರಯಿಸೋದು, ಸ್ವಲ್ಪ ಪ್ರದೇಶದಲ್ಲೇ ಮೀನನ್ನು ಸಾಕಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಕಂಡಿರೋರಿದ್ದಾರೆ. ರೇಷ್ಮೆ ಹುಳುಗಳನ್ನು ಮನೆಯಲ್ಲಿ ಸಾಕಿ ಅದಕ್ಕೆ ಬೇಕಾಗಿರುವ ಸೊಪ್ಪನ್ನು ಜಮೀನಿನಲ್ಲಿ ಬೆಳೆದು ಲಕ್ಷಾಧೀಶರಾಗಿರುವ ರೈತರನ್ನು ನಾವು ಕಾಣಬಹುದು. ಭೂಮಿಯಲ್ಲಿ ಎಷ್ಟು ವೈವಿಧ್ಯತೆ ಇದೆ, ಭೂಮಿ ಪುತ್ರರಾದ ರೈತರಿಗೆ ಇರುವ ಅವಕಾಶಗಳಿವು. ಈ ವರ್ಷ ಈ ಬೆಳೆ ಸಾಕಾಗಲಿಲ್ಲ ಅಥವಾ ಸರಿ ಅನ್ನಿಸ್ಲಿಲ್ಲ ಅಂತಂದರೆ ಮುಂದಿನ ವರ್ಷ ಬೇರೆ ಬೆಳೆಗಳನ್ನು ಬೆಳ್ಕೊಳ್ಬೋದು, ವೈವಿಧ್ಯತೆಯನ್ನ ಕಾಪಾಡಬಹುದು, ಹಾಗೆ ತಪ್ಪಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲೂ ಗಮನ ಹರಿಸಬಹುದು. ರೈತ ಬಾಂಧವರೇ, ವ್ಯತ್ಯಾಸಗಳು ಏರಿಳಿತಗಳು ಇದ್ದೇ ಇರ್ತವೆ, ಆದರೆ ಎದೆಗುಂದಬಾರದು, ಧೃತಿಗೆಡಬಾರದು. ನಮ್ಮ ಧೈರ್ಯವೇ ದೊಡ್ಡ ಸಾಧನ ಆಗ್ತದೆ. ಅದಕ್ಕಿಂತ ದೊಡ್ಡದಂದರೆ ನಮ್ಮ ಶಕ್ತಿ, ನಮ್ಮ ಶ್ರಮ. ನಮ್ಮ ಶ್ರಮವನ್ನು ಎಷ್ಟು ಚೆನ್ನಾಗಿ ವಿನಿಯೋಗಿಸಿಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ಭೂಮಿ ನಮಗೆ ಒಲಿತತೆ. ಕೆಲವೊಬ್ಬರ ದುಡಿಮೆಯನ್ನು ನೋಡಿಬಿಟ್ರೆ ಎಷ್ಟು ಚೆನ್ನಾಗಿ ದುಡಿತಾರೆ. ಇಬ್ಬರು ಮೂವರು ಮಾಡೋದನ್ನು ಒಬ್ಬೊಬ್ಬರೇ ಮಾಡಿ ಮುಗಿಸ್ಬಿಡ್ತಾರೆ. ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗೋದನ್ನು ನಾವು ಕೆಲವೇ ಕೆಲವು ವರ್ಷಗಳಲ್ಲಿ ಕಂಡುಬಿಡ್ತೀವಿ. ರೈತ ಬಾಂಧವರೇ, ಕೃಷಿಯಲ್ಲಿ ಒಬ್ಬರೇ ಇಬ್ಬರು ಮೂವರು ಕೆಲಸವನ್ನು ಮಾಡ್ಬೋದು, ಇಲ್ಲ ಹತ್ತಾರು ಜನ ಸೇರಿಕೊಂಡು ಇನ್ನೂ ಉತ್ತಮವಾದ ಕೆಲಸಗಳನ್ನು ನೆರವೇರಿಸಬಹುದು. ಭೂಮಿಯ ಜೊತೆಗೆ ಎಷ್ಟು ಜನ ಇದ್ದರೂ ಸಾಕಾಗುವುದಿಲ್ಲ ಅದರ ಅಭಿವೃದ್ಧಿಗೆ. ಹಾಗೆ ಭೂಮಿಯ ಕೆಲಸವನ್ನು ಮಾಡಿ ಆನಂದವನ್ನು ಹಣವನ್ನು ಕಾಣಬಹುದು. ಆತ್ಮಶಕ್ತಿ ಚಿತ್ರದಲ್ಲಿ ಮೂಡಿಬಂದಿರುವ ಈ ಹಾಡನ್ನು ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ರಚನೆ ತೆಕ್ಕಟೆ ನಾಗರಾಜ್. ಕರೆಯುತ್ತಲೇ ಹಳ್ಳು ಕೈ ಬೀಸಿ ಅನ್ನಪೂರ್ಣೆ ಸಿರಿ ಭೂದೇವಿ ಪೂರ್ಣ ಸಿರಿ ಭೂದೇವಿ ಆಗಿರ ಭಾಗ್ಯದ ಸೂರ್ಯೋದಯ ಆಗಿರ ಭಾಗ್ಯದ ಸೂರ್ಯೋದಯ ದುಡಿಮೆಯ ಸೇವೆಯ ಸಲ್ಲಿಸುವ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕರೆಯುತ್ತಲಿ ಹಳ್ಳು ಕೈ ಬೀಸಿ ದುಡಿಮೆಯ ದೇವರು ನೆಲವೇ ದೇಗುಲ ನೇಗಿಲ ಯೋಗಿಗೆ ಪೂಜಾರಿ ಬೆವರಿನ ಹನಿಗಳೇ ಗಂಗಾ ಸ್ನಾನ ನೇಗಿಲ ದಾನವೇ ಮಂತ್ರಗಳು ಬೆವರಿನ ಸ್ನಾನ ಕೆಸರಿನ ತಿಲಕ ಭೂಮಿ ತಾಯಿಗೆ ಪ್ರಿಯವಣ್ಣ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಹಸಿರು ಕ್ರಾಂತಿಯೇ ತಾರಕ ಮಂತ್ರ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕರೆಯುತ್ತಲಿ ಹಳೋ ಕೈ ಬೀಸಿ ಉಣ್ಣುವ ಆಸೆ ಉಳ್ಳವರೆಲ್ಲ ಬೆನ್ನು ಬಾಗಿಸಿ ದುಡಿಯಲೇಬೇಕು ಪಟ್ಟವ ಪಡೆದ ಪಟ್ಟಣ ಸೆಟ್ಟಿ ಮರಳಿ ಹಳ್ಳಿಗೆ ತೆರಳಲೇಬೇಕು ಕೈ ಕಸರಾಗದೆ ಬಾಯಿ ಮೊಸರಾಗದು ಎಂಬುದವರು ತಿಳಿದರೆ ಸಾಕು ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಬೇಗ ಬೇಗನೆ ನಡೆಯಣ್ಣ ಕಾಳಣ್ಣ ಬೆಳ್ಳಣ್ಣ ಬೇಗ

ಗಮನ ಇಟ್ಕೊಳ್ಬೇಕಾಗ್ತದೆ. ಹೀಗೆ ಮಳೆ ನೀರಿನ ಸಂರಕ್ಷಣೆ, ಮಳೆ ನೀರಿನ ವಿಶೇಷತೆ, ಬಳಕೆ ಕುರಿತಂತೆ ಮಾತಾಡ್ತಾ ಹೋದ್ರೆ ತುಂಬಾ ಸಮಯ ಬೇಕಾದೀತು ಅಲ್ವಾ? ರೈತ ಬಂಧುವರೇ, ಈಗ ಮೂಡಿ ಬರುತ್ತಿರುವ ಹಾಡು ಚಿನ್ಮಯಿ ಅವರ ಸ್ವರದಲ್ಲಿದೆ. ಆತ್ಮೀಯ ಚಿತ್ರದ್ದು, ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮನೋಜ್ ಜಾರ್ಜ್. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕೆ ನೋಟುಗಳಿಕೆಯ ಮಾಲಿಕೆಯಲ್ಲಿ ಶುಂಠಿ ಮತ್ತು ಅರಿಶಿನ ಬೆಳೆಗಳ ಬೇಸಾಯ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಡನೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು ಹೆಣ್ಣಾದ್ರೆ ಕೆಟ್ಟದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೆ ಅವಳು ಹೊರೆ ಆಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಶ್ರೋತೃಳೆ, ನಿಂಗೆ ಕೆಲ ಗೊತ್ತುಳನಕ್ಕೆ ವಾರೋದಿ ನಾರಾಚೆ ಪೊಲಕ 9 ಪಿಂಜ ಬ್ಯಾಳಾಚೆ 5 ಪ್ರಸಾರ ಆಯ್ನುಂಡು ಕೊಡವಸಿರಿ ಕಾರ್ಯಕ್ರಮ. ನಾರಾಚರ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ನೇಚಿತು ಪೆರ್ಮೆಲು ಪೊಲಂದು ಬೋಜಿ ಬಾಳು ಕಟ್ಟಿಯಂಡ ಸಾಧಕಂಗಡ ಕೂಡ ನಡ್ತನ ತಕ್ಕಬಾಕೆನ ಕೋಪಿರ ಕಳಿ ವಾರೋದಿ ನಾರಾಚೆ ಪೊಲಕ 9 ಕೊಡವಸಿರಿಲು ಬೋಜಿ ಬದುಕರ ಬಂಬಂಗ ಮಾಲಾಯ್. ಸಾಧಕಂಗಡ ಕೂಡ ತಕ್ಕಬಾಕು ಮಾಲಿಕೆಯಲ್ಲಿ ಡಾಕ್ಟರ್ ಮೂಡೇರ ಸೂರಿ ಜಗದೀಶ್ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಕೊಡೋ ಸಿರಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಇಂದು ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಪಡಲಿ ಗೌರವಾನ್ವಿತ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರವು ಸಾರ್ವಜನಿಕರಿಂದ ಪುಕಾರುಗಳ ತಕ್ಕಂಡು ತೊಂದರೆ ತಪತ್ರೆಗಳ ಆಲಿಸಿದೋ. ಅಲ್ಲಿಂದ ಅವು ಮಾತಾಡಿ, ಭಾರತ ಸಂವಿಧಾನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ಮತ್ತು ಕರ್ತವ್ಯವನ್ನು ಕೊಟ್ಟುಟು ಸಂವಿಧಾನದ ಆಶಯಗಳ ಅರ್ಥ ಮಾಡಿಕೊಂಡು ಸಮಾಜದ ಏಳಿಗೆಗೆ ಎಲ್ಲವೂ ಕೈಜೋಡಿಸೋಕ್ಕೂ ಎಲ್ಲವಕ್ಕೂ ಬದುಕುವ ಹಕ್ಕುಟ್ಟು ರಾಷ್ಟ್ರಕವಿ ಕುವೆಂಪು ಹೇಳ್ದಂಗೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ತಾವುಟ್ಟು ಆದ್ದರಿಂದ ಸರ್ಕಾರದ ಯೋಜನೆಗ ಕಟ್ಟಕಡೆಯ ಜನರಿಗೆ ತಲುಪೋಕ್ಕೂ ಪ್ರತಿಯೊಬ್ಬನೂ ಒಳ್ಳೆ ಬದುಕನ್ನು ನಡೆಸೋಕ್ಕೂ ಶಿಸ್ತುಬದ್ಧ ಜೀವನ ನಡೆಸೋಕ್ಕೂ ಸಾರ್ವಜನಿಕ ಜೀವನದಲ್ಲಿ ದ್ರೋಹ ಮಾಡಿಕಾದು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ತರಲಿ ನಡ್ಕೊಳೋಕ್ಕೂ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದರೆ ಲೋಕಾಯುಕ್ತ ಸಂಸ್ಥೆಗೆ ಪುಕಾರು ಕೊಡಕ್ಕೆ ಲೋಕಾಯುಕ್ತ ವಿಚಾರಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟದೆ ಅಂತ ಹೇಳ್ದೋ. ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆ ಬಿ ಪ್ರಸಾದ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದೋ. ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆಗಳಿಗೆ ಸಹಾಯ ಯೋಜನೆಯಡಿಲಿ 2022-23 ಸಾಲಿ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ತಿಂಗಳ 30 ಬರುವ ತಿಂಗ ಫೆಬ್ರವರಿ 5 ಮುಟ ಮಡಿಕೇರಿಪೇಟೆನ ಗಾಂಧಿ ಬಂಡ್ಲಿ ಏರ್ಪಾಡಾಟು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ಇದೇ ತಿಂಗಳ 24 ಬೆಳಿಗ್ಗೆ 11 ಮಧ್ಯಾಹ್ನ 1:30 ಮುಟ ಮಡಿಕೇರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಮಡಿಕೇರಿ ಇರುವ ECHS ಪಾಲಿಕ್ಲಿನಿಕ್ಲಿ ನಾಡ್ದು 23 ಡಾಕ್ಟರ್ ಗೈರುದುಲೆ. ಹಂಗೆ 26 ಗಣರಾಜ್ಯೋತ್ಸವದ ಪ್ರಯುಕ್ತ ರಜಾ ಇದ್ದಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಡೆಯಿಂದ ಇದೇ ತಿಂಗಳ 26 ಬೆಳಿಗ್ಗೆ 9 ಮದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಮಂಡಳಿ ಗಣರಾಜ್ಯೋತ್ಸವ ದಿನಾಚರಣೆ ಹಂಗೆ ಯೋಧ ವಂದನ ಮಾಜಿ ಸೈನಿಕರಿಗೆ ಹಂಗೆ ಸೈನ್ಯದ ಸೇವೆಲಿರೋಕೆ ಗೌರವ ಕೊಡುವ ಕಾರ್ಯಕ್ರಮ ಏರ್ಪಾಡಾಟು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧೀನದಲ್ಲಿರುವ ಪೊನ್ನಂಪೇಟೆನ ಹಾಕಿ ಟರ್ಪ್ಲಿ ಖೇಲೋ ಇಂಡಿಯಾ ತರಬೇತಿಗೆ ಇದೇ ತಿಂಗಳ 25 ಬೆಳಿಗ್ಗೆ 10 ಪೊನ್ನಂಪೇಟೆನ ಹಾಕಿ ಟರ್ಪ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಂತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಸಂಬಾರ ಮಂಡಳಿನ ಕಡೆಯಿಂದ ಇದೇ ತಿಂಗಳ 24 ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ಲಿ ತಕಣುವ ಮತ್ತು ಮಾರಾಟಗಾರರೊಟ್ಟಿಗೆ ಸಂವಾದ ಕಾರ್ಯಕ್ರಮ ನಡೆದಂತ ಮಂಡಳಿನ ಸಹಾಯಕ ನಿರ್ದೇಶಕರು ತಿಳಿಸಿದರು. ರಾಷ್ಟ್ರೀಯ ಮತದಾರರ ದಿನದ ಪ್ರಯುಕ್ತ ಇದೇ ತಿಂಗಳ 13 ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮನ ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತ ಹೇಳುವ ದೇಹವಾಕ್ಯದೊಟ್ಟಿಗೆ ಜಿಲ್ಲಾಡಳಿತದ ಕಡೆಯಿಂದ ಕಾರ್ಯಕ್ರಮ ನಡೆದಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗ ಹಾಗೆ ಎಲ್ಲ ಇಸ್ಕೂಲ್ ಕಾಲೇಜುಗಳ ಮುಖ್ಯಸ್ಥರು ತಮ್ಮ ಕಚೇರಿಯಲ್ಲಿ ಇಸ್ಕೂಲ್ ಕಾಲೇಜುಗಳಲ್ಲಿ ಆ ದಿನ ಭಾರತ ಚುನಾವಣಾ ಆಯೋಗ ತಯಾರು ಮಾಡಿರುವ ವೋಟರ್ ಪ್ಲೇಡ್ಜ್ನೊಟ್ಟಿಗೆ ಮತದಾರರ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಳ್ಳೋ ಕುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೆ ತೋಟಗಾರಿಕೆ ಇಲಾಖೆಯ ಕಡೆಯಿಂದ ಬರುವ ತಿಂಗಳ 3-6 ಮುಟ 4 ಏರ್ಪಾಡಾಗಿರುವ ಹೂ ಹಣ್ಣಿನ ಪ್ರದರ್ಶನದ ಪ್ರಯುಕ್ತ ರಾಜಾ ಸೀಟ್ಲಿ ಹಾಗೆ ಗಾಂಧಿ ಬಾಣಿಲಿ ಸುಮಾರು ಕಾರ್ಯಕ್ರಮ ಹಾಗೆ ಪೈಪೋಟಿಗ ಏರ್ಪಾಡಾಟು. ಪೈಪೋಟಿಲಿ ಭಾಗವಹಿಸಿಗೆ ಕುಸಿರವು ತೋಟಗಾರಿಕೆ ಇಲಾಖೆಯ ಸಂಪರ್ಕ ಮಾಡಕ್ಕೂ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತದ ಉಪ ಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರವು 4/23 ಬೆಳಿಗ್ಗೆ 11 ಮಧ್ಯಾಹ್ನ 1:30 ಮುಟ ಹಾಗೆ ಮಧ್ಯಾಹ್ನ 2:30 ಸಾಯಂಕಾಲ 4:00 ಮುಟ ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಮಂಡಳಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿರುವ ಪ್ರಕರಣಗಳ ವಿಚಾರಣೆ ಮಾಡಿವೆ. ಜಿಲ್ಲೆಯಲ್ಲಿ ಯಾರಿಗಾರೂ ಸರ್ಕಾರಿ ಅಧಿಕಾರಿ ನೌಕರರಿಂದ ತೊಂದರೆ ತಾಪತ್ರೆಗೆ ಆಗ್ತಿದ್ದರೆ ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಅಂಬಾಲ ಶೂಟರ್ಸ್ ಕ್ಲಬ್ನ ಕಡೆಯಿಂದ ನಾಳೆ ಪೊನ್ನಂಪೇಟೆ ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ ಆಟದ ಬಳಿಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ ಏರ್ಪಾಡಾಟುತ್ತಾ ಆಯೋಜಕರು ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಕೇಳುಗರಿ, ನಾಳೆ ಸಂಜೆ 7:45 ಅರೆಭಾಷೆ ಆಯಿಸಿರಿ ಪಾರಂಪರಿಕ ವಸ್ತುಗಳ ಸಂಗ್ರಹಕ್ಕೆ ತೋಟಂಬೈಲು ಪಾರ್ವತಿ ಮೋಹನ್ ಕಟ್ಟೆಮಾಡು ಅವರೊಂದಿಗೆ ಮಾತುಕತೆಯನ್ನ ಕೇಳಬಹುದು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ಶೀಟ್ ಡಬಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಗೌಡರ ಯುವ ಸೇವಾ ಸಂಘ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಸುಳ್ಯ. ಇದರ 18 ನೂತನ ಶಾಖೆಯು 4 ನಾಡಿನ ನಾಪೋಕ್ಲು ಮುಖ್ಯ ರಸ್ತೆಯಲ್ಲಿರುವ ಪೊನ್ನಮ್ಮ ಕಾವೇರಪ್ಪ ಕಾಂಪ್ಲೆಕ್ಸ್ ನಲ್ಲಿ ಇದೇ ತಿಂಗಳ 23 ಸೋಮವಾರ, ಹಾಗೂ 19 ನೂತನ ಶಾಖೆಯು ಸೋಮರ್ಪೇಟೆ ಪಟ್ಟಣದಲ್ಲಿರುವ ನಿಶಾಂತ್ ಟವರ್ಸ್ 1 ಮಹಡಿಯಲ್ಲಿ ಈ ತಿಂಗಳ 27 ಶುಕ್ರವಾರ ಉದ್ಘಾಟನೆಗೊಳ್ಳಲಿದೆ. ನಾಡಿನ ಸರ್ವರಿಗೂ ಈ ಎರಡೂ ಕಾರ್ಯಕ್ರಮಗಳಿಗೆ ಸ್ವಾಗತ ಕೋರುತ್ತಿದೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ. ನಾಪೋಕ್ಲುವಿನ ಸುತ್ತಮುತ್ತಲಿನ ಜನತೆಗೊಂದು ಸಂತೋಷದ ಸುದ್ದಿ. ದಿನಸಿ ಮತ್ತು ಗೃಹ ಬಳಕೆ ವಸ್ತುಗಳನ್ನು ನಾಪೋಕ್ಲು ವ್ಯಾಪ್ತಿಯ 10 ಒಳಗಡೆ ಡೆಲಿವರಿ ಮಾಡಿಕೊಡಲಾಗುವುದು. ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ. ಮಾಹಿತಿಗೆ ಸಂಪರ್ಕಿಸಿ ಚಾಂಪಿಯನ್ಸ್ ಹೋಮ್ ಡೆಲಿವರಿ ನಾಪೋಕ್ಲು. ಕಾಲ್ 9008618551. ಇಕ್ಕಾಯ್ತು ಮರಣಪಟ್ಟ ಬಾಲಾಜಿ ಕಾರಳನ ಕೊಣಿಯಂಡ ಪಾಲಮ್ಮ ಪಾಲಿಯ ಇಂಡ ಮಾದ ಕಾರ್ಯ ನಾಳೆ ನಾರಾಚ ಪಾಲಕ 11 ಐಂಡ ಸ್ವಂತ ಮನೆಯಲ್ಲಿ ನಡಪ. ಮಾದಕಾಗದ ಕಟ್ಟತೆಂಗ ಇದನ್ನೇ ಅರಿವಿಕೆ ನರಂಜಂಡ್ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ ಬರುನುಂದು ಕೊಣಿಯಂಡ ಮಾಚಯ್ಯ ಕಾವೇರಿ ಜಗಾಪಿಂಜ ಸಂಸಾರ ಕಟ್ಟಂಡಿತು. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ನಮ್ಮಲ್ಲಿ ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, UPS, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಬೈರೆಡಿ ರಮದ ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ KN ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ ಜನವರಿ 5 ರಿಂದ 25 ರವರೆಗೆ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಹಬ್ಬ. ವಿಶೇಷವಾಗಿ 4 ಗ್ರಾಂನಿಂದ 100 ಗ್ರಾಂ ವರೆಗಿನ ಕೊಕ್ಕೆತಾತಿ ಆಭರಣಗಳು, ಕೊಡಗಿನ ಆಭರಣಗಳ ಅಪರಿಮಿತ ಅನನ್ಯ ಸಂಗ್ರಹ. ನಮ್ಮ ಡಿಸೈನರ್ಸ್ ರವರಿಂದ ನಿಮಗಿಷ್ಟವಾದ ಆಭರಣಗಳನ್ನು ವಿನ್ಯಾಸಗೊಳಿಸಿ ಆರ್ಡರ್ ಮಾಡಿಸಬಹುದು. ಮುಳಿಯಾ ಜುವೆಲ್ಸ್, ಮಡಿಕೇರಿ ಹಾಗೂ ಗೋಣಿಕೊಪ್ಪಲು. ಕಳೆದ 4 ತಾರೀಕು ನಿಧನರಾದ ಭಾಗಮಂಡಲ ಕೋರಂಗಾಲ ಗ್ರಾಮದ ನಂಗಾರು ಪುಟ್ಟಪ್ಪ ಅವರ ಹೆಣ್ಣು ಬೊಳ್ಳಮ್ಮ ಅವರ ತಿಕರ್ಮಾಂತರ ನಾಳೆ ಐತವಾರ ಮಧ್ಯಾಹ್ನ 12 ಗಂಟೆಗೆ ಕೋರಂಗಾಲ ಗ್ರಾಮದ ಮೃತರ ಮಂಗ ಉದಯ ಅವರ ಮಂದಿ ನಡೆದಿದೆ. ಕಾಗ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದದ ಜ್ಞಾನ ಮಾಡಿಕೊಂಡು ಬರೋಕೂತ ಮೃತರ ಮಕ್ಕ ಕೇಳಿಕೊಂಡಳು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರಾ ಎಲ್ಲಾ ಐಟಮ್ಸ್ ಗಳ ಮೇಲೆ 20% ಡಿಸ್ಕೌಂಟ್, ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0272-230-18. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣತ್ರ, ಬಾಳೆಯಡ ಪ್ರತೀಶ್ ಪೋವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನತ್ರ, ಪಟ್ಟೋಲೆ ಪಳಮೆಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ ಇಂಡ ಆದ್ಯ ಪ್ರದರ್ಶನ ಇದೇ 23 ತಿಂಗಳಾಚೆ ಕೋಕೇರಿ ಮಹಿಳಾ ಸಮಾಜದ ಏರ್ಪಾಡಾಯಿತು. ಮಜ್ಜನ ದಂಡಗಂಟೆ 4:30 ಪಿಂಜ ಒಯ್ಪತ್ತು 6:30 ಪ್ರದರ್ಶನ ಕಾಂಬ ಮಾಜನ ಎಲ್ಲ ಬಂತು ಸಿನಿಮಾ ನೋಟಿತು ಒತ್ತಾಸಿ ತಾರಿಂದು ಕಟ್ಟಿತು ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಕೇಳುಗರಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೊಡೋಸಿರಿ ಕಾರ್ಯಕ್ರಮದಲ್ಲಿ ಬೋಜಿ ಬದುಕರ ಬಂಬಂಗ ಸಾಧಕಂಗಡ ಕೂಡ ತಕ್ಕಬಾಕ ಮಾಲಿಕೆಯಲ್ಲಿ ಡಾಕ್ಟರ್ ಮೂಡರ ಸೂರಿ ಜಗದೀಶ್ ಅವರೊಂದಿಗೆ ಮಾತುಕತೆಯನ್ನ ಕೇಳಬಹುದು. 10 ಗಂಟೆಗೆ ಚಿನ್ನರ ಲೋಕ, ಮಡಿಕೇರಿಯ ಟಿಟ್ಟೂಸ್ ಫುಡ್ ಪ್ರಿನ್ಸ್ ಪ್ರೇ ಸ್ಕೂಲ್ನ ಮಕ್ಕಳಿಂದ ಬರಲಿರುವ ಗಣರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯವಿದೆ. ಬಳಿಕ ಶಿಶುಗೀತೆಗಳನ್ನು ಕೇಳಬಹುದು. ಮಧ್ಯಾಹ್ನ 1:20 ಅಮರಧ್ವನಿ. ಪ್ರಶಸ್ತಿ ವಿಜೇತರು 1996 ನಡೆದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತರೊಂದಿಗಿನ ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮವಿದೆ. 4 ಗಂಟೆಗೆ ಸಾಹಿತಿಯೊಂದಿಗೆ ಸಂವಾದ, ಸುನಿತಾ ಲೋಕೇಶ್ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ನಾಳೆ ಸಂಜೆ 7:45 ಅರೆಭಾಷೆ ಐಸಿರಿ, ಪಾರಂಪರಿಕ ವಸ್ತುಗಳ ಸಂಗ್ರಹಕ್ಕೆ ತೋಟಂಬೈಲು ಪಾರ್ವತಿ ಮೋಹನ್ ಕಟ್ಟೆಮಾಡು ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ನಿಧನ ಸುದ್ದಿ. ಬಲ್ಯಮುಂಡೂರು ಗ್ರಾಮತ್ರ ಮಾಚಿಮಡ ಪೌತಿ ದೇವಯ್ಯ ಪಾಪು ಅಂಗಡಪೊಣ್ಣು ಮಾಚಿಮಡ ಪೊನ್ನಮ್ಮ ಇಂಗ 77 ಬೈತಲು ಇಂದು ಒಯ್ಪತ್ತು 4 ಗಂಟೆಗೆ ಮರಣಪಟ್ಟಿತು. ಮಾಚಿಮಡ ಪೊನ್ನಮ್ಮ ಅಂಗಡ ತಾಮನೆ 4 ತೀತಿರ ಇಂಗಡ ಚಾವುಕೂಟು ಮುಗುಟಗೇರಿಲುಳ್ಳ ಮಾವಡ ಮನೆಯಲ್ಲಿ ಆಖರಿ ಕಾರ್ಯ ನಾಳೆ ಮಜ್ಜಾನ 12 ಬಲ್ಯಮಂಡೂರಲ್ಲುಳ್ಳ ಮಾಚಿಮಡ ಒಕ್ಕತ್ತೂಟಗಳತ್ತು ನಡಪ. ಅರ್ಮೇರಿ ಗ್ರಾಮತ್ರ 4th ಮೈಲ್ ನಿವಾಸಿಯಾನ ಬಲ್ಯಕಂಡ ಕುಟ್ಟಪ್ಪ ಅಯ್ಯಂಗ 98 ಬೈತಲು ಇಂದು ಮರಣಪಟ್ಟಿತು. ಬಲ್ಯಕಂಡ ಕುಟ್ಟಪ್ಪ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಜ್ಜಾನ 2 ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಹಾತೂರು ಗ್ರಾಮತ್ರ ಚೋಣಮಡ ಸುಬ್ಬಯ್ಯ ರೇಣ ಅಯ್ಯಂಗ 58 ಬೈತಲು ಇಂದು ಮರಣಪಟ್ಟಿತು. ಚೋಣಮಡ ಸುಬ್ಬಯ್ಯ ರೇಣ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಪೊಲಕ 12 ಅಯ್ಯಂಗಡ ಒಕ್ಕತ್ತೂಟಂಗಳತ್ತು ಹಾತೂರ್ಲು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಗೌರವಾನ್ವಿತ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆಎನ್ ಪಣೀಂದ್ರಾವ್ ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಬಾಡಲು ಇಂದು ಸಾರ್ವಜನಿಕಂಗಡ ತೊಂದರೆ ತಾಪತ್ರೆನ ಕೇಟರ್ಂಜತ್ತು ಇಂಗ್ಮೊಪ್ಪಡೆ ತಕ್ಪರಂದಾವು ಭಾರತ ಸಂವಿಧಾನ ಪ್ರಜೆಯಕ್ಕ ಮೂಲಭೂತ ಹಕ್ಕು ಪಿಂಜ ಕರ್ತವ್ಯತ್ನ ಕೊಡ್ತಿತ್ತು ಆನಗುಂಡು ಸಂವಿಧಾನದ ನಿಯಮತ್ನ ಅರ್ಥ ಮಾಡಿಯಂಡು ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಕೈಕೂಟೋಣ ನಣುಚಿ ಭಾರತದ ಸಂವಿಧಾನದ ಎಲ್ಲರಿಗೂ ಬದುಕುವ ಹಕ್ಕು ಉಂಡು ರಾಷ್ಟ್ರಕವಿ ಕುವೆಂಪು ಅಣ್ಣನಿಗೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಉಂಡು ಆನಗುಂಡು